ಅರಳು ಮಲ್ಲಿಗೆ ಅರಳು ಬಿರಿದು ಪರಿಮಳ ಬೀರು ಅರಳು ಮಲ್ಲಿಗೆ ಅರಳು ಬಿರಿದು ಪರಿಮಳ ಬೀರು ಹರಿಪಾದ ತೇರಲು ಅರಳು ಅರಳು ಅರಳು ಸಂಪಿಗೆ ಸರಯೇ ಸೌರಭದ ಸುಮಸಿರಿಯೇ ಅರಳು ಸಂಪಿಗೆ ಸರಯೇ ಸೌರಭದ ಸುಮಸಿರಿಯೇ ಸಿರಿಮಾಲೆ ನೀಯಲು ಅರಳು ಅರಳು ಅರಳು ಮಲ್ಲಿಗೆ ಅರಳು ಬಿರಿದು ಪರಿಮಳ ಬೀರು ಸುಮಗಳನು ಒಲವಿನಿಂದಲಿ ತಂದು ಚೆಲುವ ಬೀರುತ್ತ ಇಂದು ವನದ ದೇವತೆ ತಾನು ಒಲಿದಿತ್ತ ಸುಮಗಳನು ಒಲವಿನಿಂದಲಿ ತಂದು ಚೆಲುವ ಬೀರುತ್ತ ಇಂದು ನೇದು ಈ ಮಾಲೆಯನು ಹರಿಯೇ ನು ಅರಳು ಮಲ್ಲಿಗೆ ಅರಳು ಬಿರಿದು ಪರಿಮಳ ಬೀರು ಮಲ್ಲಿಗೆ ಅರಳು ಬಿರಿದು ಪರಿಮಳ.